ಕೊಯ್ಲು ಮತ್ತು ಕೊಯ್ಲೋತ್ತರ ಚಟುವಟಿಕೆಗಳಲ್ಲಿ ತೊಡಗಿರಿ. ಮತ್ತೆ ವಾತಾವರಣ ಕೂಡ ತಮಗೆ ಸಾಥ್ ಕೊಡ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಷಯ. ಈ ಕೆಲಸಗಳನ್ನು ತಾವು ಮುಂದುವರೆಸಿಕೊಂಡು ಹೋಗಬಹುದು ಮತ್ತು ವೈಜ್ಞಾನಿಕವಾಗಿ ಕಾಳುಗಳನ್ನು ಸಂಗ್ರಹ ಮಾಡುವಂತಹ ಒಂದು ಕೆಲಸದ ಮುಂದಿನ ದಿನಗಳಲ್ಲಿ ಅವನ್ನು ಕೂಡ ತಾವು ತಗೊಳ್ಬೇಕಾಗ್ತದೆ ವೈಜ್ಞಾನಿಕ ಸಂಗ್ರಹಣೆ ಕಡೆ. ಮತ್ತು ಆದಷ್ಟು ಈ ಕಾಳೇನು ಬೆಳೆದಿರ್ತೀರಿ ಅವು ನುಕ್ಸಾನ ಆಗಲಾರದಂಗ ಸಾಗಾಟದೊಳಗ ಅದರ ಕಡೆ ಕೂಡ ತಾವು ಲಕ್ಷ್ಯ ವಹಿಸಬೇಕು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಾವು ಒಂದು ಅದ್ಭುತವಾದಂತಹ ಸಾಧನೆಯ ಕಥೆಯನ್ನ ಕೇಳೋಣ, ಅನುಭವವನ್ನ ಕೇಳೋಣ. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಕೌಠಾಗಿ ಗ್ರಾಮದ ಒಬ್ಬ ಯುವ ರೈತ, ಅದು ಕೂಡ ಇಂಜಿನಿಯರಿಂಗ್ ಕಲಿತಂತಹ ರೈತ, ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಕೃಷಿಗೆ ಬಂದಂತಹ ಯುವಕ, ಅವರ ಸಾಧನೆಯ ಬಗ್ಗೆ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ. ಸೂರ್ಯಕಾಂತ್ ಪ್ರಭು ಕೋಳಿ ಅವರು ವಿಶೇಷವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಅವರ ಯಶೋಗಾಥೆಯನ್ನ ತಮಗೆಲ್ಲ ಕೇಳಿಸಬೇಕು ಅಂತ ಹೇಳಿ ಅನಿಸ್ತು. ಅದಕ್ಕೆ ನಾವು ಅವರನ್ನ ಮಾತಾಡಿಸಿದ್ವಿ. ಅವರು ತಮ್ಮ ಬಹಳ ಸಣ್ಣ ಹೊಲದೊಳಗೆ ಕೇವಲ ಒಂದೂವರೆ ಎಕರೆ ಇರುವಂತಹ ಜಮೀನಿನೊಳಗೆ ಒಂದು ಬಾವಿಯನ್ನ ತೆಗೆದು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಬಾವಿ ಒಳಗ ನೀರು ಕೂಡ ಉಕ್ಕಿದೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಬಹುಶಃ ಈ ಒಂದು ಕತೆ ಅನುಭವ ತಮಗೆ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸೂರ್ಯಕಾಂತ್ ಅವರೇ, ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ತಾವು ಬಾವಿ ತೆಗೆದು ಎಲ್ಲರಿಗೂ ಒಂದು ಪ್ರೇರಣೆ ನೀಡಿದ್ದೀರಿ, ಸ್ಫೂರ್ತಿಯಾಗಿದ್ದೀರಿ. ವಿಶೇಷವಾಗಿ ನಮ್ಮ ರೈತರು ನೀರಿನ ಸಲುವಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯನ್ನ ತಾವು ತೋರಿಸಿದ್ದೀರಿ, ಸಾಕ್ಷಿಯನ್ನ ತೋರಿಸಿದ್ದೀರಿ. ಯಾಕೆ ಬಾವಿ ತೆಗಿಬೇಕು ಅಂತ ಅನಿಸ್ತು ತಮಗೆ? ಸರ್, ನಾನು ಮೊದಲು ಬೇರೆ ಕಡೆ ಎಲ್ಲ ಕೆಲಸ ಮಾಡಿದೀನಿ ಸರ್. ಎಲ್ಲಾ ಕಡೆ ನೋಡಿದೀನಿ. ಮೊದಲಿನಿಂದಲೂ ನನಗೆ ಹೊಲದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ಅದ್ರ ಸಲುವಾಗಿ ಏನಾರ ಒಂದು ಮಾಡ್ಬೇಕಂತ ಹೇಳಿ ಆಸೆ ಇತ್ರಿ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾಡಿದೆ ಸರ್. ಇಂಜಿನಿಯರಿಂಗ್ ಮಾಡಿ ಒಂದ್ ಸ್ವಲ್ಪ ಜಾಬ್ ಮಾಡಿದೆ ಸರ್. ಆಮೇಲೆ ಎಂಟೆಕ್ ಮಾಡಿದೆ. ಅಲ್ಲಿ ಒಂದ್ ವರ್ಷ ಎರಡ್ ವರ್ಷ ಜಾಬ್ ಮಾಡಿದೆ ಸರ್. ಅಲ್ಲಿ ನಂಗೆ ಇದು ಆಗಿಲ್ಲ ಸರ್. ಪುನಃ ಹಳ್ಳಿಗೆ ಬಂದು ಬೋರ್ವೆಲ್ ಇಂದ ಏನೋ ಅಟ್ ಇದು ಅನ್ಸಿಲ್ಲ ಸರ್. ಒಂದ್ ಸ್ವಲ್ಪ ಜಾಸ್ತಿ ತೆಗೆದ್ರೆ ನೀರ್ ಬರುತ್ತದಂತ ಒಂದ್ ಅನುಭವದಿಂದ ಏನ್ ಮಾಡಿದೆ ಸರ್, ಒಂದ್ ಸ್ಟ್ರೇಟ್ 30 ಅಗಲ 40 ಈ ತರ ಮಾಡಿ ಡೀಪ್ ಒಂದ್ 14 ಫೀಟ್ ತೆಗೆದಿನಿ ಸರ್. ಅದಕ್ಕೊಂದ್ 5 ತಿಂಗಳು ಟೈಮ್ ತಗೊಂಡಿನಿ ಸರ್. 5 ತಿಂಗಳು? ಹಾ ರೀ, ಒಬ್ಬನೇ ಸರ್. ಯಾವಾಗ ಶುರು ಮಾಡಿದ್ದು? 21 ಜನವರಿ. 21 ಜನವರಿಯಿಂದ ಶುರು ಮಾಡಿದ್ರಿ? ಹಾ, ಜನವರಿಯಿಂದ ಮಾಡಿದೀನಿ ಸರ್. ನೀರು ಮೇ ತಿಂಗಳಲ್ಲಿ ಬಂತು ಸರ್, ಒಂದ್ ಸ್ವಲ್ಪ ಬಂದಿತ್ತು ಸರ್. ಆಮೇಲೆ ಫುಲ್ ಆಗ್ಬಿಡ್ತು ಸರ್. ಈ 14 ಫೀಟ್ ಆದಂಗ ಅದು ಫುಲ್ 5 ತಿಂಗಳಾಗ ಕೆಲಸ ಮಾಡಿದ್ದೀನಿ ಸರ್. ಒಬ್ಬನೇ ರೀ. ಆ ಟೈಮ್ ಒಳಗ ನಿಮ್ದು ದಿನಚರಿ ಹೆಂಗಿರ್ತಿತ್ತು? ಯಾವಾಗ ಯಾವಾಗ ನೀವು ಅದಕ್ಕೆ ತೊಳುವಂತ ಒಂದ್ ಕೆಲಸ ಮಾಡ್ತಾ ಇದ್ರಿ? ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ? ಬೇಸಿಗೆ ಬಿಸಿಲಲ್ಲ ಸರ್, ಮುಂಜಾನೆ ಹೋಯ್ತದ ಸರ್. 6:30 ಹೋಗಿ 10 ತನಕ ಕೆಲಸ ಮಾಡಿದ್ರಿ. ಮತ್ತ ಆಮೇಲೆ ಮನೆಗೆ ಬರೋದ್ರಿ. ಮನೆಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ 2 ಮತ್ತೆ 6:30 ತನಕ ಮಾಡ್ಬಾರದು ಸರ್. ಈ ತರ ಮತ್ತೆ ಡೈಲಿ ಫುಲ್ ಟೈಮ್ ಅದಕ್ಕೆ ಕೊಟ್ಟಿನಿ ಸರ್. ಪ್ರತಿ ದಿವಸ ಹಿಂಗೆ ಮಾಡ್ತಾ ಇದ್ರಿ? ಪ್ರತಿ ದಿವಸ ಸರ್, ಎವ್ರಿ ಡೇ. ಜನವರಿ ಯಾವಾಗಿಂದ ಶುರು ಮಾಡಿದ್ರಿ ನೀವು? ಜನವರಿ 10-12 ಸ್ಟಾರ್ಟ್ ಮಾಡಿನಿ ಸರ್. ಯಾಕಂದ್ರೆ ನಾವು ಏನೋ ಒಂದ್ ಅನಸ್ ಸರ್, ಇಲ್ಲಿ ನೀರ್ ಬರ್ಬೋದು. ಯಾಕಂದ್ರ ಈಗ ಎಲ್ಲರೂ ಏನ್ ಮಾಡ್ತಾರೆ ಸರ್, ಕಾನ್ಫಿಡೆಂಟ್ ಇರಲ್ಲ ಸರ್. ನನಗೊಂದ್ ಅನಸ್ ಸರ್, ಈ ತೆಗ್ಗು ಒಂದ್ ಕಡೆ ತೆಗ್ಗಿತ್ತು ಸರ್. ಅಲ್ಲಿ ಹಿಂದಕ್ಕಿಂತ ಮುತ್ತೈದರೆಲ್ಲ ಹೇಳ್ತಿದ್ರಲ್ಲ ಸರ್, ತೆಗ್ಗಿಗೆ ನೀರ್ ಬರ್ತಾವ ಅಂತ ಹೇಳಿ. ಅದು ಒಂದೇ ನನಗೊಂದ್ ತಲೆಯಾಗಿತ್ತು ಸರ್. ಈಗ ಎಲ್ಲರ ಕಡೆ ಇರ್ತದ ಸರ್, ಒಂದೊಂದ್ ಕಡೆ ಮೂಲಿಗೆ ಅಲ್ಲಿ ಇಲ್ಲಿ ಇದೇ ಇರ್ತದಲ್ಲ ಸರ್ ತೆಗ್ಗು. ಆ ಕಡೆ ಬರ್ಬೋದಂತ ಹೇಳಿ ಒಂದ್ ಸ್ವಲ್ಪ ಜಾಸ್ತಿ ಲೆಂತ್ ತಗೊಂಡ್ರೆ ಏನಾಯ್ತದ, ಒಂದ್ ಕಡೆ ಇಲ್ಲ ಒಂದ್ ಕಡೆ ಬರ್ಬೋದ ಅಂತ ಹೇಳಿ ಆ ಬೇಸಸ್ ಮೇಲೆ ನಾವು ಕೆದ್ರಿನಿ ಸರ್. ಅಂದ್ರೆ ಅಲ್ಲಿ ಫುಲ್ ಕಲ್ಲಿತ್ತು ಸರ್, ಜೆಸಿಪಿಲಿಂದ ಆಗಲ್ ಕೆಲಸ ಇತ್ತು ಸರ್. ಅದು ಹಂಗಾಗಿ ನಾನೇ ಗುಸಿ ಫೌಡಿ ಬುಟ್ಟಿಲಿಂದ ಸರ್ ಸೆಂಟರ್ದಾಗ ವಾಲ್ ಹಾಕಿ ಹಾಕಿ ಕಲ್ತಿದ್ದೀನಿ ಸರ್. ಬೇರೆ ಏನು ಉಪಕರಣ ಉಪಯೋಗ ಮಾಡಿಲ್ಲ ನೀವು? ಏನೂ ಇಲ್ಲ ಸರ್, ಒಬ್ಬನೇ ಸರ್. ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಿದೆ ಸರ್, ಎಲ್ಲರೂ ಹುಚ್ಚ ಹುಚ್ಚ ಇದ್ರಿ ಸರ್. ಸ್ಟಾರ್ಟಿಂಗ್ ತಲೆ ಕೆಡಿಸ್ಕೊಂಡಿಲ್ರಿ, ಬಿಸಿಲು ಸರ್. ಯಾಕಂದ್ರ ನಾವು ಎಲ್ಲ ಕಡೆ ತಿರುಗಿ ಬಂದೇವ ಸರ್, ಸಿಟಿ ಜೀವನ ಬೇಸರ ಆಗಿತ್ತು. ಆ ಏರಿಯಾದಾಗ ಹೋದ್ರೆ ನೀರಿಲ್ಲ ಸರ್, ಅಲ್ಲಿ ಜನರಿಗೆ ಗೊತ್ತಿರಲ್ಲ ಸರ್ ನಮ್ಮಲ್ಲಿ. ಅದೇನಂದ್ರೆ ಸರ್, ನನಗೊಂದ್ ಕಾನ್ಫಿಡೆಂಟ್ ಇತ್ತು ಸರ್, ಕಂಪಲ್ಸರಿ ಬಂದೇ ಬರ್ತದ. ತೆಗ್ಗು ಇದೆ ಈಗ ಎಲ್ಲರ ಕಡೆ ಇರ್ತಲ್ಲ ಸರ್ ಆಲ್ಮೋಸ್ಟ್ ಆಗಿ. ಬರೋಬ್ಬರಿ, ಒಂದ್ ಸ್ವಲ್ಪ ಜಾಸ್ತಿ ಲೆಂತ್ ತಗೊಂಡ್ರೆ ಏನಂತಂದ್ರೆ ಅಲ್ಲಿ ನೀರ್ ಬರ್ಬೋದಂತ ನಂಗೆ ಒಂದ್ ಭರವಸೆ ಇತ್ತು ಸರ್. ಹಂಗಾಗಿ ಈಗ ಬೋರ್ವೆಲ್ ಏನ್ ಸರ್, ಒಂದ್ 6-7 ಪೈಪ್ ಇರ್ತದೆ ಸರ್ ರೌಂಡ್ ಫಿಗರ್ ನಾನು ಹೇಳಿದ ಪ್ರಕಾರ. ಅದಿಷ್ಟರಲ್ಲಿ ಮಿಸ್ ಆದ್ರೂ ಇದೇನ್ ಜಾಸ್ತಿ ಲೆಂತ್ ಇರ್ತದೆ ಸರ್, ಒಂದ್ ಕಡೆ ಎಲ್ಲ ಒಂದ್ ಕಡೆಯಿಂದ ನೀರ್ ಬಂದೇ ಬರ್ತದ ಅಂತ ಒಂದ್ ಕಾನ್ಫಿಡೆಂಟ್ ಲಿ ನಾ ಕೆದ್ರಿನಿ ಸರ್. ಅಂದ್ರೆ ವಿಸ್ತಾರ ಬಹಳ ಇರ್ತದ ಬಾವಿದು, ಅಲ್ಲಿ ಬೇಕಾದಂಗ ನೀರ್ ಹಾಕಬಹುದು ಅಂತ ಹೇಳಿ ನಿಮ್ಗೆ ಅನಿಸಿತ್ತು ಸರ್? 14 ಫೀಟ್ ಗೆ ನೀರ್ ಬಂದ ಸರ್. ಅಡ್ಡಿಲ್ಲ. ಈಗ ನಿಮಗ ಬಹಳಷ್ಟು ಆತ್ಮವಿಶ್ವಾಸ ಇರಬೇಕು ಅದ್ರ ಮೇಲೆ. ಯಾಕಪ್ಪ ಅಂತಂದ್ರ, ನೀರ್ ಬರ್ತದೋ ಇಲ್ಲೋ ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನಾವು ಆತಂಕಿತರಾಗಿರ್ತೀವಿ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ ಅನ್ನುವಂತ ವಿಚಾರಗಳು ಕೂಡ ಬಂದಿರಬಹುದು ನಿಮಗ? ಇಲ್ಲ ಸರ್, ಯಾಕಂದ್ರೆ ಮ್ಯಾಕ್ಸಿಮಮ್ ಸರ್ ಯಾವುದೇ ಬಾವಿ ನೋಡ್ ಸರ್, ಕಂಪಲ್ಸರಿ ನೀರ್ ಬಂದೇ ಬರ್ತದೆ ಸರ್. ದೂರಿನ ನೀರ್ ಬರ್ತದೆ ಸರ್ ಅವತ್ತು. ರೈತರು ಒಂದ್ ಸ್ವಲ್ಪ ತಲೆಗಿಟ್ಕೋಬೇಕು ಸರ್. ಯಾಕಂದ್ರ ಇವತ್ತಿನ ಜನರೇಷನ್ ದಾಗ ಏನಾಗಿದ್ರೆ ಬೋರ್ವೆಲ್ ಒಂದೇ ಇಷ್ಟು ಹೊಡೆದ್ರು ಬಂದ್ರು ಬರ್ತದ ಇಲ್ಲ ಆ ರೀತಿ ಇಲ್ಲ ಸರ್, ಬಾವಿದಾಗ ಮಂದೇ ಬರ್ತದ ಸರ್, ಕಾನ್ಫಿಡೆಂಟ್ ಅದ ಸರ್. ನೀವು ಅಡ್ಡಿ ಇಲ್ಲ ಅಂದ್ರೆ ನೀರ್ ಹತ್ತಬೇಕು, ನೀರ್ ಇರಬೇಕು, ನೀರಿಂದ ಒಂದು ಅಂತರ್ಜಲ ನಿಮ್ಮಲ್ಲಿ ಅಲ್ಲಿ ಇರಬೇಕು ಅಂದ್ರೆ ಅದು ಬರ್ತದೆ. ಮತ್ತೆ ಸುತ್ತಮುತ್ತಲು ಎಲ್ಲೂ ನೀರಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು ಸರ್? ಬೇರೆ ಕಡೆ ಸರ್, ಬೇರೆ ಕಡೆ ಅಂದ್ರೆ ಅವ್ರು ಬೋರ್ವೆಲ್ ಹೊರತು ನೋಡಿದಾರೆ ಸರ್. ಈಗ ಬೋರ್ವೆಲ್ ಅದು ಪೈಪ್ ಎಷ್ಟು ಇರ್ತದೆ ಸರ್? ಒಂದು 5-6 ಇಂಚ್ ಇರ್ಬೋದು ಸರ್. ಹೌದು ಹೌದು, ಅಷ್ಟರಲ್ಲಿ ಬಂದ್ರೆ ಬಂತು ಇಲ್ಲ ಅಂದ್ರೆ ಹೋಯ್ತು ಸರ್. ಇದು ಲೆಂತ್ ಜಾಸ್ತಿ ಇರ್ತದೆ ಸರ್ ಎರಡು ಕಡೆ, ಹಾಗಾಗಿ ಒಂದ್ ಕಡೆ ಇಲ್ಲ ಒಂದ್ ಕಡೆ ಹತ್ಬೋದು ಅಂತ ಒಂದು ಭರವಸೆ ನೋಡಿದ್ದೀನಿ ಸರ್. ಹೌದಾ? ಮತ್ತೆ ಇದು ಗಾರಿ ಏನದ ಸರ್? ಇದು ಬಾವಿ ಸರ್, ದೂರ ದೂರಿನ ನೀರು ಎಳ್ಕದು ಸರ್. ಜಾಸ್ತಿ ಲೆಂತ್ ಇರ್ತದೆ ಸರ್ ಎಲ್ಲ ಕಡೆಯಿಂದ. ದೂರದಿಂದ ಯಾರೇ ಒಂದ್ ವೇಳೆ ಹೊಲದಲ್ಲಿ ನೀರ್ ಬಿಟ್ಟರು ಬರ್ಬೋದು ಅಂತೇಳಿ ನನಗೊಂದು ಕಾನ್ಫಿಡೆಂಟ್ಲಿ ಕೆದರಿ ಸರ್. ಜನವರಿ 10-11 ನೀವು ಶುರು ಮಾಡಿರಿ. ಹಾ ರೀ ಸರ್. ಯಾವ ದಿವಸ ನಿಮಗ ನೀರ್ ಬಿತ್ತು? ಮೇ ತಿಂಗಳಲ್ಲಿ? ಮೇ ತಿಂಗಳಲ್ಲಿ ಎಂಡಿಗ್ ಬಂತು ಸರ್, ಡೇಟ್ ಏನ ನೆನಪಿಲ್ಲ ಸರ್ ನನಗೆ. ಎಂಡಿಗ್ ಬಂತು ಸರ್, ಇನ್ನೊಂದ್ 5-6 ದಿವಸ ಇತ್ತು ಸರ್. ನೀರು ಒಂದ್ ಸ್ವಲ್ಪ ಜನಲಕ್ ಸ್ಟಾರ್ಟ್ ಆಯ್ತು ಸರ್, ಮೊದ್ಲಿಂದ ಒಂದ್ 10 ಫೀಟ್ ಆದ್ಮೇಲೆ ಕೆಸರ್ ಕೆಸರ್ ಬಂತು ಸರ್. ಹಂಗೆ ತಕೊತ ಹೋದೆ ಸರ್, ಮುಂದೆ ಏನಾಯ್ತು ಸರ್, ಫುಲ್ ಮೊಸರು ಮೊಸರು ಕೆಸರಲ್ಲಿ ಬರ್ತದಲ್ಲ ಸರ್, ಅದೇ ತರ ಬಂತು ಸರ್. ಲಾಸ್ಟ್ ಗೆ ಏನಾಯ್ತ್ರಿ, ನೀರು ಜನಲಕ್ ಸ್ಟಾರ್ಟ್ ಆಯ್ತು ಸರ್ ಒಂದ್ ಕಡೆ ಎಂಡಿಗ್ರಿ. ನನಗ ಹಂಗೆ ತೆಗಿತಾ ತೆಗಿತಾ ಹೋದ ಸರ್, ಬೆಳಗಿನ ಪೂರ ಫುಲ್ ಆಯ್ತು ಸರ್ ಅಲ್ಲಿ ಸಾಮಾನ ಎಲ್ಲ ಕೆದರವೆಲ್ಲ ಒಳಗೆ ಇತ್ತು ಸರ್, ಹಂಗೆ ಮುಚ್ಚೋ ಸರ್. ಓಹೋ, ಒಂದ್ ರಾತ್ರಿ ಒಳಗೆಲ್ಲ ಫುಲ್ ಆಗಿಬಿಡ್ತು ನೀರು? ಹಾ ರೀ ಸರ್. ಹಾ ರೀ, ರಾತ್ರಿ ಎವ್ರಿ ಡೇ ಅಲ್ಲೇ ಇಟ್ಟು ಬರ್ತದೆ ಸರ್. ನಾ ಕೆಲಸ ಮಾಡಿ ಸಾಯಂಕಾಲ ಮತ್ ಮನೆಗೆ ತರದು ಹೋಗೋದು, ಯಾಕಂದ್ರೆ 2 ಕಿಲೋಮೀಟರ್ ದೂರ ಸರ್ ನಮ್ ಮನೆ, ಮನೆಗೆ ಒಯ್ದು ತರದ ಯಾಕಂತ ಅಲ್ಲೇ ಮುಚ್ಚಿಟ್ಟು ಬರ್ತದೆ ಸರ್. ಅದು ಕಲ್ಲಾಗೆ ಇಟ್ಟಿದ್ದಾರೆ, ಹಂಗೆ ಮುಚ್ಚೋಗಿತ್ತು ಸರ್. ನೀರು ಬರೋದಕ್ಕೆ ಶುರು ಆದ ನಂತರ ಮತ್ತೆ ನೀವು ಹೇಳಿದ್ರಲ್ಲ ಬೆಳಗಾನ ಎಲ್ಲ ನೀರು ಬಂದು ಬಾವಿ ತುಂಬಿ ಹೋಯ್ತು ಅಂತೇಳಿ, ಅದನ್ನ ನೋಡಿ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು? ಫುಲ್ ಖುಷಿ ಆಯ್ತು ಸರ್, ಯಾಕಂದ್ರೆ ಕಷ್ಟಪಟ್ಟಿದ್ಕ ಒಂದ್ ಸ್ವಲ್ಪ ದೇವರು ಒಂದ್ ಕಣ್ ತೆರೆದಂಗ. ಹೌದು. ಈಗ ಏನದ ಸರ್, ಆ ನೀರೆಲ್ಲ ಫುಲ್ ಆಜುಬಾಜು ಎಲ್ಲರಿಗೆ ಮದ್ದಿಗೆ ಆಗ್ಲಿ, ಕುಡಿಲಕ್ ಆಗ್ಲಿ, ಹಕ್ಕಿಗಳು, ಪ್ರಾಣಿ ಎಲ್ಲಕ್ಕೂ ಹೆಲ್ಪ್ ಆಗ್ಲತ್ತ ಸರ್. ಹೌದಲ್ಲ? ಬಾವಿ ಅಳತಿ ಎಷ್ಟದ ಈಗ ಸದ್ಯಕ್ಕ? 35-40 ಇದೆ ಸರ್. 30-40 ಅಗಲ ಮತ್ತೆ ಉದ್ದ 14 ರೀ. 14 ಆಳ, 14 ಫೂಟ್. ನೀವು ಅಷ್ಟಕ್ಕೆ ಬಿಟ್ಟಿರಿ, 14 ಫೂಟ್ ನಂತರ ನೀವೇನ್ ಮತ್ತೆ ಕೆಳಗೆ ತೆಗೆದಿಲ್ಲ? ಮಾಡಿಲ್ಲ ಸರ್, ಯಾಕಂದ್ರೆ ನಾನು ಹೊತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಆಗಲಿ ಸರ್. ಒಂದ್ ಸ್ವಲ್ಪ ಇನ್ನೊಂದ್ ಒಳಗಡೆ ಉಳಿದಿದೆ ಸರ್, ಇನ್ನೊಂದ್ 10-12 ಟ್ರಾಕ್ಟರ್ ಇರ್ಬೋದು ಸರ್. ಯಾಕಂದ್ರೆ ಬುಟ್ಟಿಲ್ ಎತ್ಕೊಂಡ್ ಮೇಲೆ ಬರ್ಬೇಕಾದ್ರೆ ಅದಿಟ್ಟೆಲ್ಲ ತರ್ಲಕ್ ಆಗಲ್ಲ ಸರ್. ರೌಂಡ್ ಎಲ್ಲಾ ಕಡೆ ಫುಲ್ ಆಗಿತ್ತು ಸರ್ ಮಟೀರಿಯಲ್ ಒಳಗಿನ ತೆಗೆದಿದ್ದು. ನನಗ್ ಮ್ಯಾಲ್ ಬರ್ಲಕ್ ಆಗಿಲ್ಲ ಸರ್, ಸೆಂಟರ್ದಾಗ ಇಟ್ಬಿಟ್ಟಿನಿ ಸರ್. ಹಂಗೆ ಎಲ್ಲಾ ಕಡೆ ನೀರಿದೆ ಸರ್, ಅದ್ರ ತರ್ಲಕ್ ಮ್ಯಾಲ್ ಹಿಂಗ್ ಸ್ಟೆಪ್ ಹತ್ತಿ ಮ್ಯಾಲ್ ತರ್ಬೇಕಾದ್ರೆ ಆಗ್ಲಿಲ್ಲ ಸರ್. ಕೆಳಗಿನ್ರಿ ಲಾಸ್ಟ್ ರೀ ಲೈನ್ ಮಾಡಿದ್ರೆ ಸರ್, ತೆಗೆದು ಅಲ್ಲೇ ಬಿಟ್ಟದು ಅಲ್ಲೇ ಇದು, ಹಿಂಗಾಗಿ ಒಂದ್ ಸ್ವಲ್ಪ ಸೈಡ್ಗೆ ಹೋದ್ರೆ ಸರ್. ಅಂದ್ರೆ ವೈರ್ 4 ಕಡೆ ತೆಗೆದಿನ ಸರ್, ಅದು ತೆಗೆದಿದ್ದ ಮಟೀರಿಯಲ್ ಏನದ ಸರ್, ಮ್ಯಾಲ್ ಲಿಫ್ಟ್ ಮಾಡಕ್ ಆಗಿಲ್ಲ. ಆಗಿಲ್ಲ, ಲಿಫ್ಟ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ 4 ಕಡೆ ಫುಲ್ ಒಂದ್ 100 ಮ್ಯಾಲ್ ಇರ್ಬೋದು ಸರ್ ಟ್ರ್ಯಾಕ್ಟರ್, ಅಷ್ಟು ಮಟೀರಿಯಲ್ ಬಿದ್ದಿದೆ ಸರ್ 4 ಕಡೆ. ಮತ್ತೆ 5 ತಿಂಗಳ ಶ್ರಮ ನೀವು ಹಾಕಿರಿ, ಮತ್ತೆ ಏಕೋಭಾವದಿಂದ ಮಾಡಿರಿ, ಅಗದಿ ವಿಶ್ವಾಸಿಟ್ಟು ಮಾಡಿರಿ, ಇಲ್ಲ ನೀರ್ ಬಂದೇ ಬರ್ತದ ಅಂತ ಹೇಳಿ. ಅದ್ರ ಮೇಲೆ ಡಿಪೆಂಡ್ ರೂಲ್ ಮಾಡಿದ್ರಿ ಸರ್, ಬಂದೇ ಬರ್ತದ ಅಂತ ಒಂದ್ ಭರವಸೆ ಮಾಡಿದ್ರಿ ಸರ್. ಅಡ್ಡಿಲ್ಲ. ಈಗ ನೀವು ಶುರು ಮಾಡಿದಾಗ ಏನಂತ ಇದ್ರು ನಿಮಗೆ ಎಲ್ಲ ಜನರು? ಎಲ್ಲರೂ ಹುಚ್ಚರ್ ಅಂತ, ಯಾಕಂದ್ರೆ ನಾನು ಇಷ್ಟು ಎಜುಕೇಶನ್ ಆಗಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತದೆ ಸರ್, ಅದು ಬಿಟ್ಟು ಬಂದು ಹಿಂಗ್ ಮಾತನಾದ್ರೆ ಇವ್ನಿಗೆ ಏನೋ ಒಂದ್ ಕಡೆ ಹುಚ್ಚಿರ್ಬೇಕಂತ ಅನಸ್ತ. ಯಾಕಂದ್ರೆ ಸರ್ ಅಲ್ಲಿ ಒಂದೇ ಬೆಳೆ ಬರ್ತದೆ ಸರ್ ಆಲ್ಮೋಸ್ಟ್. ಹೌದು, ತೊಗರಿ ಸೋಯ್ ಹಾಕ್ತಾರಲ್ರಿ, ಅವ್ ಎರಡು ರೀ ಸರ್, ಅಂದ್ರೆ ಒಂದೇ ಬೆಳೆ ಇಲ್ಲ ಸರ್, ನೆಕ್ಸ್ಟ್ ಬೆಳೆ ಬರಲ್ರಿ ಅಲ್ಲಿ. ಅಂತ ಏರಿಯಾದಾಗ ಇವ ಮಾತನಂದ್ರೆ ಇವ್ನಿಗೆ ನೀರ್ ಬರಲ್ಲ ಎಂಬುದು ಭರವಸೆನೇ ರೀ ಎಲ್ರಿ. ಇವಾಗ ನೋಡಿ ಎಲ್ಲರೂ ಒಂದ್ ಸ್ವಲ್ಪ ಇದಾಗದ್ರಿ. ಈಗ ನೀರ್ ಬಂತಲ್ಲ ನಿಮ್ಮ ಬಾವಿಗೆ, ಅವಾಗ ಜನರ ಪ್ರತಿಕ್ರಿಯೆ ಏನಿತ್ತಂತೀರಿ? ಏನಂದ್ರೆ ಇವಾಗ ಖುಷ್ ಸರ್ ಸರ್, ಯಾಕಂದ್ರೆ ಅವ್ರಿಗೂ ಒಂದ್ ಏನರ ಇದ್ದಿರ್ಬೇಕು ಸರ್, ಅವ್ರ ಮನಸ್ಸಲ್ಲಿ ಹಿಂಗ ಏನರ ಬರ್ತಿರ್ಬೋದು ಸರ್, ನಾವು ಏನರ ಇದ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಸರ್ ಅಲ್ಲಿ ಕುಡಿಲಕ್ ನೀರ್ ಸಿಗ್ತಿಲ್ಲ ಸರ್. ಇವಾಗ ಏನದ ಎಲ್ಲರಿಗೂ ಉಪಯೋಗ ಆಗ್ಲತ್ತದ್ರಿ, ಮತ್ತ ಒಂದ್ ರೀತಿಲಿ ನೋಡಿದ್ರೆ ನನಗೂ ಖುಷಿ ಆಗ್ಲತ್ತದ ಸರ್. ಯಾಕಂದ್ರೆ ಅಂತ ಏರಿಯಾದಾಗ ನಾವು ಹೋಗ್ಬೇಕಾದ್ರೆ ಮನೆಯಲ್ಲೇ ನೀರ್ ತಗೊಂಡ್ ಹೋಗ್ಬೇಕು ಸರ್ ಕುಡಿಬೇಕಾದ್ರೆ. ಇವತ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಮ್ಮಲ್ಲೇ ನೀರ್ ಹೋಯ್ತಾರ್ರಿ ಕುಡ್ಲಕ್ ಅದು. ಮತ್ ನಾನು ಒಂದ್ 450 ತನ ಗಿಡ ಹಚ್ಚಿನ ಸರ್, ನಿಂಬು, ಕರಿಬೇವು, ಮತ್ತೆ ಅಂದ್ರೆ ಜಾಪಳ, ಮಾವು, ತೆಂಗು, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ 18 ವೆರೈಟಿ ಹಚ್ಚಿನ ಸರ್ ಸೀತಾಫಲ. ಯಾವಾಗ ಹಚ್ಚಿರಿ? ಯಾವಾಗ ಹಚ್ಚಿರಿ? ನೀರ್ ಬಂದಿದ್ಮೇಲೆ ಸರ್. ನೀರ್ ಬಂದ ಮೇಲೆ ಹಚ್ಚಿರಿ ನೀವು? ಮಳೆಗಾಲಕ್ರಿ, ಜೂನ್ಗಾಲಕ್ರಿ. ಜಾಪಳ ಹತ್ತಲತ್ತ ಸರ್, ಮಾವು ಹೂ ಬಿಟ್ಟಿದೆ ಸರ್, ಇವಾಗ ನುಗ್ಗಿ ಹೂ ಬಿಟ್ಟಿದೆ ಸರ್. ಓಹೋ, ಎಲ್ಲಾ 2 ವರ್ಷದ ಗಿಡ ತಂದಿನಿ ಸರ್. ಈಗ ಎಷ್ಟು ಜಮೀನೊಳಗೆ ಇದನ್ನ ತೋಟ ಮಾಡ್ತಾ ಇದ್ದೀರಿ ನೀವು? ಇದು ಒಂದೂವರೆ ಎಕರೆ ಇದೆ ಸರ್. ಬರೀ ಒಂದೂವರೆ ಎಕರೆ ಜಮೀನ್ ಅದ ನಿಮಗೆ? ಒಂದೂವರೆ ಎಕರೆ ಜಮೀನೊಳಗೆ ನೀವು ಈಗಾಗಲೇ 450 ಗಿಡಗಳನ್ನ ಹಚ್ಚಿರಿ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಚ್ಚಿರಿ. ಇನ್ನೂ ಗಿಡ ಹಚ್ಬೇಕು ಸರ್, ಅದು ಹಾಫ್ ಆಗಿದೆ ಸರ್. ಏನೋ ಮಾಡ್ಬೇಕು ಸರ್, ಅದ್ರ ಜೊತೆಗೆ ಬೇರೆ ಏನೋ ಮಾಡ್ಬೇಕು ಅಂತ ವಿಚಾರ ಸರ್. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮತ್ತೆ ಹೈನುಗಾರಿಕೆ ಜಾಸ್ತಿ ಏನಲ್ಲ ಸರ್, ಒಂದು 500 ಕೋಳಿ ರೀ. ಅಂದ್ರೆ ಒಬ್ಬ ಮನುಷ್ಯ ಕೆಲಸ ಮಾಡಂಗ್ ಸರ್, ಬೇರೆ ಕಡೆ ನಾವು ದುಡಿತೀವಲ್ಲ ಸರ್, ಅದು ಕ್ಯಾಲ್ರಿ ಇಲ್ಲೇ ತಗೋಬೇಕಂತ ನನ್ನ ವಿಚಾರ. ಅಡ್ಡಿ ಇಲ್ಲ. ಒಂದ್ 500 ಕೋಳಿ ರೀ, ಮತ್ತೊಂದೇ 2 ಎಮ್ಮಿ ರೀ, ಒಂದ್ 10-12 ಆಡು, ಈ ತರ ಮಾಡಿ ಇಲ್ಲೇ ಏನ್ ಕೆದರಿದವಲ್ಲ ಸರ್ ಬಾವಿ, ಅದ್ರಾಗ ಮೀನ್ ಬಿಡಬೇಕಂತ ವಿಚಾರ ಸರ್. ಅಡ್ಡಿ ಇಲ್ಲ ಸರ್. ಮತ್ತೆ ಇದು ಹಣ್ಣೆಲ್ಲ ಡಿಫ್ರೆಂಟ್ ವೆರೈಟೀಸ್ ಇತ್ತಂದ್ರೆ ಸೀಸನ್ ವೈಸ್ ಬಂತಂದ್ರೆ ಅದನ್ನು ಹೆಲ್ಪ್ ಆಯ್ತು ಸರ್. 50 ಮಾಡೋ ವಿಚಾರ ಸರ್, ಎಲ್ಲಾ ಹಣ್ಣಿನಗಳ. ಅದೇ ಬೇರೆ ಬೇರೆ ಸೀಸನ್ ಒಳಗೆ ಬೇರೆ ಬೇರೆ ಹಣ್ಣುಗಳು ಬಂದೇ ಬರ್ತಾವ ನಿಮಗೆ? ಈಗ ಬರ್ತಾವ ಸರ್, ಈಗ ಮಾವು ಬಂತ ಅನ್ಕೋರಿ, ಮತ್ತೆ ಬೇರೆ ಬರ್ತದೆ. ಹುಣಸೆ ಇದೆ ಸರ್, ಎಲ್ಲಾ ಜಾತಿದ ಹಣ್ಣು ಹಚ್ಚಿನ ಸರ್, ಯಾಕಂದ್ರೆ ಮಾವು ಒಂದೇ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ಸಲ ಬರ್ತದೆ ಸರ್. ಸೀಸನ್ ವೈಸ್ ಬಂತ ಅಂದ್ರೆ ರೈತರಿಗೆ ಏನಾಯ್ತು ಸರ್, ಅವ್ರ ಕೈ ತುಂಬಾ ದುಡ್ಡು ಬರ್ಬೋದು. ಒಂದ್ ಗಿಡಕ್ಕೆ 500 ಆದ್ರೂ 25,000 ಸ್ಯಾಲರಿ ಬಂದಂಗ್ ಬರ್ತದೆ ಸರ್. ಮತ್ತೆ ಇವು ಸಸಿಗಳನ್ನ ನೀವು ಎಲ್ಲಿಂದ ತಂದ್ರಿ? ಯಾವ ಸಸಿಗಳದಾವ ನಿಮ್ ಕಡೆ, ಯಾವ ವೆರೈಟಿಗಳದಾವ? ಈಗ ಮಾವಿನ ತಂದ್ರಿ ತಾವು, ಮಾವಿನ ಸಸಿಗಳನ್ನ ಎಲ್ಲಿಂದ ತಂದ್ರಿ? ಅದ್ರ ತಳಿ ಯಾವ್ದಾವ? ತಳಿ ಈಗ 4 ತರ ಕೊಟ್ಟಿದ್ದಾರೆ ಸರ್ ಇಲ್ಲಿ ಪಾಪಸ್ ಅಂತ ಹಿಂಗೆಲ್ಲ. ಇಲ್ಲಿ ಇದ್ರಲ್ಲಿ ಚಂದ್ರಂಪಳ್ಳಿ ಅಂತ ಬರುತ್ತೆ ಸರ್, ಚಿಂಚೋಳಿ ತಾಲೂಕಾ, ಅವ್ರ ಕಡೆಯಿಂದ ತಗೊಂಡ್ ಬಂದಿನಿ ಸರ್. ಸ್ಟಾರ್ಟಿಂಗ್ ಕೃಷಿ ಇಲಾಖೆ ಸರಿಯಾಗಿ ಇರ್ತದೆ ಅಂತ ಅವ್ರ ಕಡೆ ಹೋಗಿ ತಂದಿನಿ ಸರ್. ತೋಟಗಾರಿಕಾ ನರ್ಸರಿಯಿಂದ ತಂದಿರಿ ತಾವು? ಹಾ, ನರ್ಸರಿ ಅಂತ ನಿನ್ ಸರ್. ಮತ್ತ ಅದ್ರ ಜೊತೆಗೆ ನಮ್ ಸುನಿಲ್ ಕುಮಾರ್ ಸರ್ ಅಂತೇಳಿ ಇಲ್ಲಿ ಜನೋಡದಲ್ಲಿ ಇದಾರೆ ಸರ್, ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದವರು. ಹಾ ಸರ್, ಹೆಡ್ ಅವರೇ ವಿಜ್ಞಾನಿ ಸರ್, ಸೀನಿಯರ್ ಸೈಂಟಿಸ್ಟ್ ಸರ್. ಅವ್ರು ಒಂದ್ ಸ್ವಲ್ಪ ಐಡಿಯಾ ಕೊಟ್ಟರು ಸರ್, ಹಂಗಾಗ ಇಲ್ಲಿ ಬಂದು ತಗೊಂಡೋಗಿನಿ ಸರ್. ಈಗ ಏನು 1.5 ಎಕರೆ ಜಮೀನೊಳಗೆ ನೀವು ತೋಟ ಮಾಡ್ಬೇಕಂತೀರಿ ಅಥವಾ ಬೇರೆ ಬೇರೆ ಕೃಷಿ ಮಾಡ್ಬೇಕಂತೀರಿ, ಕೋಳಿ ಸಾಕಾಣಿಕೆ ಮತ್ತೆ ಬೇರೆ ಬೇರೆ ಹೈನುಗಾರಿಕೆ ಮಾಡ್ಬೇಕಂತಿರಲ್ಲ, ಈಗ ನೀರು ನಿಮಗೆ ಸಾಕಷ್ಟು ಆಗ್ಯದ ಅಂತ ಹೇಳಿ ಅನಿಸ್ತದ ತಮಗೆ ಸರ್? ಅದು ಸಾಕಷ್ಟ ಈಗ ಬೇಸಿಗೆ ಇದೆ ಸರ್. ಇವಾಗ ಏನಾದ್ರೆ ಸರ್ ಒಂದ್ 200-250 ಕೊಡತನ ನೀರ್ ಬರ್ತಾ ಇದೆ ಸರ್. ಅದು ಒಳಗ್ ಮಟೀರಿಯಲ್ ಬಿದ್ದಿದೆ ಸರ್, ಆ ಮಟೀರಿಯಲ್ ಒಂದ್ ಸ್ವಲ್ಪ ತಕೊಂಡೇ ಅಂದ್ರೆ ಫುಲ್ ನೀರ್ ಆಗ್ಬಿಡ್ತದೆ ಸರ್. ಆ ಟೂಬ್ಲೈಟ್ ನೀರ್ ಇದೆ ಸರ್ ಅಲ್ಲಿ, ನಾವು ದಿನ ಎಷ್ಟು ನೀರ್ ಮೇಲ್ ತರ್ತೇವೆ ಸರ್ ಅಷ್ಟು ನೀರ್ ಬಂದ್ಬಿಡ್ತದೆ ಸರ್. ಅವಾಗಿನ ಒಂದ್ ತಾಸಲ್ಲಿ ಸರ್ ನೀರ್ ಇದೆ ಸರ್, ಜಾಸ್ತಿ ನೀರ್ ಇದೆ. ಬಟ್ ಅದ್ರ ಒಳಗ್ ಮಟೀರಿಯಲ್ ಬಿದ್ದಿದೆ ಸರ್, ಆ ಮಟೀರಿಯಲ್ ಒಂದ್ ಸ್ವಲ್ಪ ಮೇಲ್ ಲಿಫ್ಟ್ ಮಾಡ್ಕೊಂಡ್ರೆ ಫುಲ್ ನೀರ್ ನಿಂತು ಬಿಡ್ತದೆ ಸರ್. ಒಂದ್ ಸೈಡ್ ಏನದ್ರಿ ನಾನು ಸ್ಟೆಪ್ ಮಾಡ್ಕೊಂಡಿನಿ ಸರ್, ನಾನು ಕೊಡದಿಂದ ಹಾಕದ್ ಸರ್ ಡೈಲಿ ನೀರ್. ಹಾ ರೀ ಸೂರ್ಯಕಾಂತ್ ಅವ್ರ, ಈಗ ನನಗೆ ಹೇಳ್ರಿ, ಈಗ ನೀವು ಅದ್ರ ಒಳಗಿಂದ ಏನು ಮಣ್ಣು ಅದ ಅದನ್ನೆಲ್ಲ ತೆಗಿಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿರಿ ಸರಿ, ಅದನ್ನ ತೆಗೆದ್ರೆ ಅಂತಂದ್ರೆ ನೀರಿನ ಒಂದು ಸಂಗ್ರಹ ಕೂಡ ಹೆಚ್ಚಿಗೆ ಆಗ್ತದೆ. ಆಮೇಲೆ ನೀರ್ ಬಂದ ನಂತರ ಒಂದ್ ಸ್ವಲ್ಪ ಜನರ ಮಾನಸಿಕ ಸ್ಥಿತಿ ಒಳಗೂ ಸಹಿತ ಬದಲಾವಣೆ ಆಗಿದ್ದನ್ನ ನೀವು ಆಗಿದೆ ಸರ್, ಇವಾಗ ಆಗಿದೆ ಸರ್ 100%. ಈಗ ಮೊದ್ಲ ನೀವು ಒಬ್ಬರೇ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ನಿಮಗೆ ಯಾರಾದ್ರೂ ಇಲ್ಲ ನಾನು ಸಹಾಯ ಮಾಡ್ತೀನಿ ಮಾಡ್ತಾ ಇದ್ದೀರಪ್ಪ ನೀವು ಅನ್ನುವಂಥದ್ದು ಯಾರಾದ್ರೂ ನಿಮಗೆ? ಯಾರು ಸಹಾಯ ಮಾಡಿಲ್ಲ ಸರ್, ಆ ಸಮಯದಲ್ಲಿ ಎಲ್ಲರೂ ನನ್ನ ಹುಚ್ಚ ಅಂತ ಕರೆದಿದೆ ಸರ್. ಯಾರು ಸಹಾಯ ಮಾಡಲಿಲ್ಲ ನಿಮಗೆ? ಯಾರು ಮಾಡಿಲ್ಲ ಸರ್, ಎಲ್ಲರೂ ಇದೇನ್ ಮಾಡಿದ್ರೆ ಅಂತ ಹಿಂಗ ಟೀಕೆ ಮಾಡಿದಾರೆ ಸರ್, ನಾನು ತಲೆ ಕೆಡಿಸ್ಕೊಂಡಿಲ್ಲ ಸರ್, ಯಾಕಂದ್ರೆ ಹಳ್ಳಿ ಜನರಿಗೆ ಅಷ್ಟು ಇದು ಇರಲ್ಲ ಸರ್. ಈಗ ನೀರು ಬಂದದಲ್ಲ, ನೀರ್ ಬಂದ ನಂತರ ನೀವು ಯಶಸ್ವಿ ಆದ್ರಿ, ನಿಮ್ಮ ಶ್ರಮ ಸಾರ್ಥಕ ಆಯಿತು. ಆ ನಂತರ ಈಗೇನು ಕೆಲಸ ಉಳಿದದ ನೋಡ್ರಿ, ಬಾವಿ ಕೆಲಸ ಉಳಿದದ, ಅದನ್ನ ವಿಸ್ತರಣೆ ಮಾಡುವಂತದ್ದಾಗ್ಲಿ ಅಥವಾ ಒಳಗಿಂದ ಮಣ್ಣು ಹೊರಗೆ ತೆಗೆಯುವಂತದ್ದಾಗ್ಲಿ, ಈಗಿನ ಚಟುವಟಿಕೆಗಳಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಅನ್ನುವಂತ ವಿಚಾರಕ್ಕೆ ಮುಂದೆ ಬಂದಾರಂತೀರಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸುತ್ತಮುತ್ತಿದ್ದವರು? ಇನ್ನು ಯಾರು ಬಂದಿಲ್ಲ ಸರ್. ಹೌದಾ? ಅಂದ್ರೆ ನಿಮ್ಮ ಬಲದ ಮೇಲೆ ನೀವು ಅದನ್ನೆಲ್ಲ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಒಂದು ವಿಚಾರ ಇದೆ ಸರ್. ಈಗ ಈ ಒಂದು ಪ್ರಯತ್ನದಿಂದ ಪ್ರೇರಿತರಾಗಿ ಬೇರೆಯವರು ಕೂಡ ಇಲ್ಲ ನಾವು ನಮ್ಮ ಹೊಲದೊಳಗೆ ಕೊಂಡಾರೆ ಮಾಡ್ಕೋತೀವಿ ಅಥವಾ ಹಿಂಗ ಬಾವಿಯರೆ ತಕ್ಕೋತೀವಿ ಅನ್ನುವಂಥದ್ದು ಏನಾದರೂ ಮನಸ್ಸಿನೊಳಗೆ ಬಂದಂತೀರಿ ವಿಶೇಷವಾಗಿ ಯುವಕರಿಗೆ? ನನ್ನ ತಿಳಿದ ಪ್ರಕಾರ ಬಂದದ ಅನಿಸ್ತದೆ ಸರ್, ಯಾಕಂದ್ರೆ ಇವನ್ ಬಲ್ ಬಂದ ಅಂದ್ರೆ ನನಗೂ ಬರಬಹುದು ಅಂತ ಅನ್ಕೋತಾರಲ್ಲ ಸರ್ ಆಜು ಬಾಜು. ಹೌದು ಒಂದ್ ಸ್ವಲ್ಪ ಕಿವಿ ಬಿದ್ದು ಸರ್ ನನಗೂ, ನಾವು ಈ ತರ ಮಾಡಬೇಕು ಅಂತ ಹಿಂಗ ಅವ್ರ ತಲೆಗೂ ಬಂದ್ವು ಸರ್. ಅಡ್ಡಿ ಇಲ್ಲ. ಈಗ ನೀವು ಗಿಡಗಳನ್ನ ಹಚ್ಚಿರಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನ ಹಚ್ಚಬೇಕು ಅನ್ನುವಂತ ಒಂದು ವಿಚಾರ ಸರ್. ನಾನು 50 ಮಾಡೋ ವಿಚಾರ ಇದೆ ಸರ್, ನಾನು ಎಲ್ಲಾ ತರದ ಗಿಡಗಳಿಗೆ ಒಂದ್ 50 ಮಾಡಿದ್ರೆ ಒಂದು ಸ್ಯಾಲರಿ ರೂಪದಲ್ಲಿ ಬರ್ಬೋದು. ನನ್ನ ಪ್ರಕಾರ ಒಂದ್ ಗಿಡಕ್ಕೆ 500 ಆದ್ರೂ 25,000 ಒಂದ್ ಸೀಸನ್ ಇಪ್ಪತ್ತೈದು ಬಂದ್ರು. ಈಗ ನಮ್ಲಿಂದ ಬೇರೆಯವರಿಗೂ ಒಂದು ಕಾನ್ಫಿಡೆಂಟ್ ಬರ್ತದೆ ಸರ್, ಗವರ್ಮೆಂಟ್ ಜಾಬ್ ಇದ್ದಂಗೆ ಸರ್ ರೈತ ಕೂಡ. ನಾ 18 ಟೈಪ್ ಮಾಡಿನಿ ಸರ್, ಈಗ ಬೇರೆಯವರು ಈ ತರ ಏನಾರ ಮಾಡಿದ್ರೆ ಅವರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನನ್ನ ವಿಚಾರ ಸರ್. ಇದು ನೋಡಿ ಈಗ ಎಷ್ಟು ಇರ್ತದಲ್ಲ ಸರ್ ಒಂದೊಂದು ಜಮೀನು, 2 ಎಕರೆ 3 ಎಕರೆ ಈ ತರ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್. ಈಗ ನೀರು ನಿಮಗೆ ಸಿಕ್ಕಿದೆ, ಅದನ್ನ ನೀವು ಸಮರ್ಥವಾಗಿ ಉಪಯೋಗ ಮಾಡ್ಕೊಳ್ಬೇಕು, ಸಾಧ್ಯ ಆದಷ್ಟು ನೀರನ್ನ ಉಳಿಸುವಂತಹ ಒಂದು ಕೆಲಸ ಕೂಡ ನೀವು ಮಾಡಬೇಕಾಗಿದೆ. ಈಗ ಫ್ಯೂಚರ್ ನಾಗ ಡ್ರಿಪ್ ಸಿಸ್ಟಮ್ ಮಾಡ್ಬೇಕಂತ ವಿಚಾರ ಸರ್. ಡ್ರಿಪ್ ಮಾಡ್ಬೇಕಂತ ಮಾಡಿರಿ? ಹಾ ರೀ ಸರ್, ಡ್ರಿಪ್ ಮಾಡ್ಬೇಕಂತ ವಿಚಾರ ಸರ್.

ತಾವು ಮತ್ತೊಮ್ಮೆ ಕೇಳಬಹುದು, ಮತ್ತೆ ಏನಾದರೂ ಪ್ರಶ್ನೆಗಳಿದ್ದು ಅಂತಂದ್ರೆ ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಸೂರ್ಯಕಾಂತ್ ಕೋಳಿಯವರೇ, ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಈ ಭಗೀರಥ ಪ್ರಯತ್ನದ ಬಗ್ಗೆ ಅಗ್ದಿ ಮುಕ್ತ ಮನಸ್ಸಿನಿಂದ ತಮ್ಮ ವಿಚಾರಗಳನ್ನ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಬಹಳ ಶ್ರಮ ಪಟ್ಟಿದ್ದೀರಿ, ಅದಕ್ಕೆ ತಕ್ಕಂತೆ ತಮಗೆ ಗಂಗೆ ಒಲಿದಿದ್ದಾಳೆ. ಮುಂದಿನ ದಿನಗಳಲ್ಲಿ ಕಾರ್ಯಗಳೆಲ್ಲ ಯಶಸ್ವಿಯಾಗಲಿ, ತಮ್ಮ ಕೃಷಿ ಸಂಪೂರ್ಣ ಫಲಪ್ರದವಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ನಿಮ್ಗೆ. ಆತ್ಮೀಯರೇ, ಸೂರ್ಯಕಾಂತ್ ಕೋಳಿಯವರ ಪ್ರಯತ್ನವನ್ನ ಕೇಳಿದ್ರಲ್ಲ, ಅವರ ಯಶೋಗಾಥೆಯನ್ನ ಕೇಳಿದ್ರಲ್ಲ, ಒಂದು ಇಲ್ಲಿ ನಿಶ್ಚಿತವಾದಂತಹ ಮಾತು, ನಮ್ಮ ಮೇಲೆ ನಾವು ವಿಶ್ವಾಸ ಇಟ್ಟು ದುಡಿದ್ರೆ, ನಮ್ಮ ಮೇಲೆ ನಾವು ನಂಬಿಕೆಯನ್ನ ಇಟ್ಟು ನಾವು ಅಂದುಕೊಂಡಂತಹ ಗುರಿಯನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಟ್ರೆ ಅಲ್ಲಿ ಗ್ಯಾರಂಟಿಯಾಗಿ ವಿಜಯ ಸಿಕ್ಕೇ ಸಿಗ್ತದ, ಫಲ ಸಿಕ್ಕೇ ಸಿಗ್ತದ ಅನ್ನುವಂಥದ್ದು ಈ ಒಂದು ಉದಾಹರಣೆಯಿಂದ ನಮಗೆ ಒಂದು ಪಾಠ ಸಿಗ್ತದ. ಅದಕ್ಕೆ ತಾವೆಲ್ಲರೂ ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ತಾವು ತಮ್ಮ ಅನುಕೂಲಕ್ಕೆ ತಕ್ಕಂಗ ಬಾವಿಯನ್ನ ತೋಡ್ಲಿಕ್ಕಿಲ್ಲ, ಅಥವಾ ಕೃಷಿ ಹೊಂಡವನ್ನ ತೋಡ್ಲಿಕ್ಕಿಲ್ಲ, ಆದ್ರೆ ಕೃಷಿ ಹೊಂಡವನ್ನ ಮಾಡ್ಕೊಳ್ಲಿಕ್ಕಿಲ್ಲ, ಆದರೆ ಮಳೆ ನೀರು ಏನದ ಅದನ್ನ ಯಾವಾಗ ಬರ್ತದ, ಯಾವಾಗ ಸಿಗ್ತದ, ಎಲ್ಲಿ ಸಿಗ್ತದ, ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೇ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 16 ಬರುವ ಮಂಗಳವಾರ ಫೆಬ್ರವರಿ 22 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೆ ಬಿಸಿಲಿನ ವಾತಾವರಣ ಇರಬಹುದಾಗಿದೆ, ಒಣ ವಾತಾವರಣ ಇರಬಹುದು, ಮಳೆಯ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಕೆಲವು ಕಡೆ ಮೋಡಗಳು ಕಾಣಿಸಿಕೊಡಬಹುದು, ಆದರೆ ಮಳೆಯ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ತಜ್ಞರು ಸ್ಪಷ್ಟವಾಗಿ ತಮಗೆ ಸೂಚನೆ ನೀಡುತ್ತಾ ಇದ್ದಾರೆ. ವಾತಾವರಣದೊಳಗೆ ಉಷ್ಣತೆ ಹೆಚ್ಚಾಗುವುದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಗರಿಷ್ಠ ಉಷ್ಣತಾಮಾನ 34-35 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು, ಕನಿಷ್ಠ ಉಷ್ಣತಾಮಾನ ಕೂಡ ಸ್ವಲ್ಪ ಏರಿಕೆ ಕಾಣಬಹುದು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಕನಿಷ್ಠ ತಾಪಮಾನ 20-21 ಡಿಗ್ರಿ ಸೆಲ್ಸಿಯಸ್ ತನಕನೂ ಬರಬಹುದು ಅಂತೇಳಿ ಸೂಚನೆ ಅದ. ಈ ಒಂದು ವಾತಾವರಣವನ್ನ ತಾವು ಬಳಸಿಕೊಂಡು ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸೂಕ್ತವಾದಂತಹ ಒಂದು ಸಮಯ ಅಂತೇಳಿ ಹೇಳಬಹುದು. ವಾತಾವರಣದೊಳಗೆ ಅನಿರೀಕ್ಷಿತವಾಗಿ ಬದಲಾವಣೆಗಳು ಆಗಬಹುದು, ಆ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ನೇರವಾಗಿ ಕೇಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇದರ ಜೊತೆಗೆ ಇನ್ನು ಸಾಕಷ್ಟು ಹವಾಮಾನ ಆಧಾರಿತ ಆಪ್ಗಳು ಬಂದಿದ್ದಾವೆ, ಅವುಗಳನ್ನು ಕೂಡ ತಮಗ ಎಲ್ಲೆಲ್ಲಿ ಅನುಕೂಲ ಆಗ್ತದ ಅಥವಾ ಯಾವುದು ತಮಗ ಚಲೋ ಅನಿಸ್ತದ ಅಂತ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಳೋದು ಒಳ್ಳೆಯದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗಲು, ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕಲ್ಲವ್ವ ಕಾಸವ್ವ ಹುಂಡೇನವರ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. Thank you. ಮಾಡ್ಯಾರ ದೇವಿ ನೋಡೆ ಮಂಗಳಾರತಿ ಜಾಗ ಸಾಬದಾಗ ಕಾಯ್ ನನ್ನ ಜಾಗ.